ರಾಜ್ಯದ ವಿವಿಧೆಡೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮತ್ತು ಅಮೃತ್ ಮಿತ್ರ ಯೋಜನೆಗೆ ಕೋಲಾರ ಜಿಲ್ಲೆಯ ಕುರುಗಲ್ ಪಟ್ಟಣ ಪಂಚಾಯಿತಿ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದ ಇರೋಣ. ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರ ಈಡಿಸ್ ಈಜಿಪ್ಟೆ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ. ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಸಮಯ 6:51. ಆಕಾಶವಾಣಿ ಭದ್ರಾವತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಶಿವಮೊಗ್ಗದಲ್ಲಿ ಮೇ 9 ಅಲ್ಲಮಪ್ರಭು ಮೈದಾನದಲ್ಲಿ ಬಸವ ಜಯಂತಿ ಆಚರಣಾ ಸಮಿತಿ ವತಿಯಿಂದ ನಡೆದ 1000 ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಪ್ರತಿ ಬುಧವಾರ ಬೆಳಗ್ಗೆ 9:35 ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ನಿನ್ನೆ ಅಂದರೆ ದಿನಾಂಕ 8/6/2025 ಮಾನ್ಯ ಕೇಂದ್ರ ಕೃಷಿ ಸಚಿವ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗವಹಿಸಿದ ಬೆಂಗಳೂರಿನ ಐಸಿಎಆರ್ನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ ಕೇಳಿದ್ರಿ. ನಂತರ ಕೃಷಿ ಕೇಂದ್ರ ಸಚಿವರ ಸುದ್ದಿಗೋಷ್ಠಿಯ ವರದಿ ಕೇಳಿದ್ರಿ. ನಂತರ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು, ಇಲ್ಲಿನ ಸಂಸ್ಥೆಯ ನಿರ್ದೇಶಕರಾದ ಡಾ ತುಷಾರ ಕಾಂತಿ ಬೆಹಾರ ಮತ್ತು ಕೃಷಿ ವಿಜ್ಞಾನಿ ಡಾ ನಂದೀಶ್ ಅವರು ಪಾಲ್ಗೊಂಡ ಜಂಟಿ ಸುದ್ದಿಗೋಷ್ಠಿಯ ವರದಿ ಕೇಳಲಿದ್ದೀರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಇದೀಗ. ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ನಿನ್ನೆ ದಿನಾಂಕ 8/6/2025 ಮಾನ್ಯ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗವಹಿಸಿದ ಬೆಂಗಳೂರಿನ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಆದರಣೀಯ ಮಂಚಾಸಿನ ಅತಿಥಿಗಳ್, ವೈಜ್ಞಾನಿಕಗಳ್, ಕೃಷಕ್ ಬಂಧು ಅವ್ರ ಸಭಿ ಉಪಸ್ಥಿತ ಮಹಾನುಭಾವಕ್ಕೆ ಮೇ ಸ್ಮಿತಾ ಕಾ ಸಾದರ ಪ್ರಣಾಮ್. ಆಜ್ ಕಾ ಯಹ ಕಾರ್ಯಕ್ರಮ ಕೇವಲ ಏಕ ಶಿಷ್ಟಾಚಾರ ಸಭಾ ನಹೀ ಹೈ ಬಲ್ಕಿ ವಿಕಸಿತ ಕೃಷಿ ವಿಕಸಿತ ಭಾರತ್ ಕಿ ದಿಶಾ ಮೇ ಏಕ ಸಾಮೂಹಿಕ ಸಂಕಲ್ಪ ಹೈ. ಏಕ ಛೋಟಿ ಸಿ ಕವಿತಾ ಕೆ ಮಾಧ್ಯಮ ಸೇ ಮೇ ಕಿಸಾನೋ ಕಾ ಯಹ ಸಮ್ಮಾನ ಕರ್ನಾ ಚಾಹತಿ ಹೂ. ಸರ್ದಿ ಗರ್ಮಿ ಯಾ ಫಿರ್ ಬಾರಿಶ್ ಸಬ್ ಕುಚ್ ಹೀ ವೇ ಸಹತೇ ಹೈ, ಆಸಮಾನ್ ಪರ್ ನಜರ್ ಹಮೇಶಾ ವೇ ಆಂಧಿ ತೂಫಾನ್ ಸಬ್ ಸಹತೇ ಹೈ. ಖೇತೋ ಮೇ ಹರಿಯಾಲಿ ಆಯೆ ದಿನ ಔರ್ ರಾತ್ ಲಗೆ ರಹತೇ ಹೈ, ಮೆಹನತ್ ಕರ್ವೆ ಅನ್ನ ಉಗಾತೆ ಪೇಟ್ ಸಭಿ ಕಾ ಭರ್ತೆ ಹೈ. ವೋ ಹೇ ಮಸೀಹಾ ಮೆಹನತ್ ಕಾ ಉನ್ಕೋ ಹಮ್ ಕಿಸಾನ್ ಕಹತೆ ಹೈ, ಉನ್ಕೋ ಹಮ್ ಕಿಸಾನ್ ಕಹತೆ ಹೈ. ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ಲ್ಯಾಬ್ ಟು ಲರ್ನ್ ವಿಷನ್ ಕೋ ಸಾಕಾರ್ ಕರ್ನೆ ಹೇತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ್ ಯೇ 15 ದಿನ ಕಾ ಕಾರ್ಯಕ್ರಮ ದೇಶ ಭರ್ ಮೇ 29 ಮೇ ಸೇ 12 ಜೂನ್ 2025 ಕೆ ದೌರಾನ್ ಚಲಾಯಾ ಜಾ ರಹಾ ಹೈ. ಇಸ್ ಅಭಿಯಾನ್ ಕಿ ಯಹ ಯಾತ್ರಾ ಆಜ್ ಹಮಾರೆ ಭಾರತೀಯ ಬಾಗವಾನಿ ಅನುಸಂಧಾನ ಸಂಸ್ಥಾನ್ ಕೆ ಪರಿಸರ ಮೇ ಪಹುಂಚಿ ಹೈ, ಜೊ ದೇಶ್ ಕಿ ಅಗ್ರಣಿ ಬಾಗವಾನಿ ಸಂಸ್ಥಾನ್ ಹೈ. ಯಹ ಹಮಾರೆ ಲಿಯೆ ಬಹುತ್ ಹಿ ಗರ್ವ ಕಾ ವಿಷಯ ಹೈ. ಅಬ್ ಮೇ ಮಂಚಾ ಸೇ ಸಭಿ ಅತಿಥಿಯೋ ಕೋ ಫೂಲ್ ಕಿ ಗುಲ್ದಸ್ತೆ ದ್ವಾರಾ ಸ್ವಾಗತ್ ಕರ್ನೆ ಕೆ ಲಿಯೆ ಹಮಾರೆ ನಿರ್ದೇಶಕ್ ಮಹೋದಯ ಸೇ ನಿವೇದನ್ ಕರೂಂಗಿ. ಸಬ್ಸೆ ಪಹಲೆ ಹಮಾರೆ ಬೀಚ್ ಹೈ ಕೇಂದ್ರೀಯ ಕೃಷಿ ಏವಂ ಕಿಸಾನ್ ಕಲ್ಯಾಣ ಔರ್ ಗ್ರಾಮೀಣ ವಿಕಾಸ ಮಂತ್ರಿ ಶ್ರೀ ಶಿವರಾಜ್ ಚೌಹಾಣ್ ಜಿ. ಎಲ್ಲರೂ ಚಪ್ಪಾಳೆ ಮೂಲಕ ನಮ್ಮ ಕೇಂದ್ರ ಕೃಷಿ ಮಂತ್ರಿ ಅವರನ್ನ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ MLA ವಿಶ್ವನಾಥ್ ಅವರು ಕೂಡ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಇವರು ಕೂಡ ನಮ್ಮಟ್ಟಿಗಿದ್ದಾರೆ. ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ, ಉನ್ಕೋ ಅಭಿನಂದನ್ ಕರೆಯಿರಿ. ಅಮ್ಮೆ ನಿರ್ದೇಶಕ್ಕೆ ಅಂದರೂ ಕರ್ತೀವಿ. ಶ್ರೀ SR ವಿಶ್ವನಾಥ್ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರು ಕೂಡ ವೆಲ್ಕಮ್ ಹಾಗೆ ಅಭಿನಂದಿಸಬೇಕಂತ ಕೇಳ್ಕೊಳ್ತೇನೆ. ಹಮಾರ ಬೀಚ್ ಉಪಸ್ಥಿತ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಜಿ, ಉಪಮಹಾನಿರ್ದೇಶಕ್ ಬಾಗ್ವಾನಿ ವಿಜ್ಞಾನ್ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥಾನ ನೈ ದಿಲ್ಲಿ, ಸರ್ ಡಾಕ್ಟರ್ SK ಸಿಂಗ್ ಸರ್, ಮಾನನೀಯ ಉಪಮಹಾನಿರ್ದೇಶಕ್ ಬಾಗ್ವಾನಿ ವಿಜ್ಞಾನ್, ಉನ್ಕೋ ಭೀ ವೆಲ್ಕಮ್ ಕರ್ನೆ ಕೆ ಲಿಯೆ ಆಗ್ರಹ ಕರ್ತಿ ಹೂ. ಹಮಾರೆ ಸಾಥ್ ಉಪಸ್ಥಿತ ಹೈ ಡಾಕ್ಟರ್ ರಾಘವೇಂದ್ರ ಭಟ್ಟಾಜಿ, ಉಪಮಹಾನಿರ್ದೇಶಕ್ ಪಶು ವಿಜ್ಞಾನ್ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥಾನ ನೈ ದಿಲ್ಲಿ, ಉನ್ಕಾ ಭೀ ಹಮ್ ಸ್ವಾಗತ್ ಔರ್ ಅಭಿನಂದನ್ ಕರ್ ರಹೆ ಹೈ. ಹಮಾರೆ ಬೀಚ್ ಉಪಸ್ಥಿತ ಹೈ ಡಾಕ್ಟರ್ ಬಿ ವೆಂಕಟ ಸುಬ್ರಹ್ಮಣ್ಯನ್, ಡೈರೆಕ್ಟರ್ ICAR ಅಟಾರ್ನಿ ಜೋನ್ ಲೆವೆಲ್ ಬೆಂಗಳೂರು, ಉನ್ಕಾ ಭೀ ಹಮ್ ಸ್ವಾಗತ್ ಔರ್ ಅಭಿನಂದನ್ ಕರ್ ರಹೆ ಹೈ. ICAR, IIHR ಹೆಸರುಘಟ್ಟ ಬೆಂಗಳೂರು ಮತ್ತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಶುರುವಾತ ICAR ಸಾಂಗ್ ಔರ್ IIHR ಸಾಂಗ್ಸ್ ಗೆ ಸಾಥ್ ಕರೆಂಗೆ. ICAR ಗೀತೆ ಮತ್ತು IIHR ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. Yeah. समक्ष प्रस्तुत है विकसित कृषि संकल्प अभियान गीत, जो भारत के किसानों को समर्पित है और आत्मनिर्भर कृषि के सपनों को साकार करने का संदेश है। विकसित कृषि संकल्प अभियान गीत। ಡಾಕ್ಟರ್ ರಾಘವೇಂದ್ರ ಭಟ್ ಉಪಮಹಾನಿರ್ದೇಶಕರು ಪ್ರಾಣಿ ವಿಜ್ಞಾನ ICAR ನವದೆಹಲಿ, ಇವರು ಅತಿಥಿಗಳಿಗೆ ಸ್ವಾಗತಿಸಿದರು. ಈಗ ನಾನು ಡಾಕ್ಟರ್ ರಾಘವೇಂದ್ರ ಭಟ್ಟ ಉಪಮಹಾನಿರ್ದೇಶಕರು ಪ್ರಾಣಿ ವಿಜ್ಞಾನ ICAR ನವದೆಹಲಿ ಅವರನ್ನು ಸ್ವಾಗತ ಭಾಷಣಕ್ಕಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ ಸರ್. ಏನ್ ಛೋಟಾ ಸರ್ ವಿನಂತಿ ಹೇ, ಕಾಫಿ ಜೊ ಕಿಸಾನ್ ಆಯೇ ಸರ್ ವೋ ಸಬ್ ಸಮಜ್ ನಹೀ ಪಾತೇ ಲೇಕಿನ್ ಮೈ ಕನ್ನಡ ಬೋಲ್ ಸಕ್ತಾ ಹೂನ್, ಇಸಿಲಿಯೇ ವೋ ಕನ್ನಡ ಮೇ ಆಪ್ಕಾ ಸ್ವಾಗತ್ ಕರೂಂಗಾ ಸರ್. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶ್ರೀ ಶಿವರಾಮ್ ಸಿಂಗ್ ಚೌಹಾನ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವ ಗಣ್ಯರೇ, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಮತ್ತು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಮೇ 29 ಜೂನ್ 12 ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎಂಬ ರಾಷ್ಟ್ರವ್ಯಾಪಿ ಬೃಹತ್ ಮುಂಗಾರು ಪೂರ್ವ ಅಭಿಯಾನವನ್ನು ಪ್ರಾರಂಭಿಸಿದೆ. ICAR ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯಗಳು, KVKಗಳು ಮತ್ತು ರಾಜ್ಯ ಸರ್ಕಾರದ ಇಲಾಖೆಗಳನ್ನು ಒಳಗೊಂಡು ಒಮ್ಮುಖ ಕ್ರಮದಲ್ಲಿ ಇದು ನಡೆಯುತ್ತಾ ಇದೆ. ಕಳೆದ 10 ದಿನಗಳಲ್ಲಿ 1896 ತಂಡಗಳು 8188 ಹಳ್ಳಿಗಳಲ್ಲಿ ಸುಮಾರು 8-9 ಲಕ್ಷ ರೈತರೊಂದಿಗೆ ಸಂವಹನ ನಡೆಸಿದೆ. ಕರ್ನಾಟಕದಲ್ಲಿಯೂ ಸಹ 70 ಹೆಚ್ಚು ವಿಜ್ಞಾನಿಗಳ ತಂಡ, ಕೃಷಿ ಮತ್ತು ಸಂಬಂಧಿತ ಇಲಾಖೆ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡುತ್ತಾ ಪ್ರತಿದಿನ ರೈತರೊಂದಿಗೆ ಸಂವಹನ ನಡೆಸಿದ್ದಾರೆ ಮತ್ತು ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸಲು ಬೇಡಿಕೆ ಆಧಾರಿತ ಮತ್ತು ಸಮಸ್ಯೆ ಆಧಾರಿತ ಸಂಶೋಧನಾ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ರೈತರಿಂದ ಪ್ರತಿಕ್ರಿಯೆಯನ್ನು ದಾಖಲಿಸುತ್ತಾರೆ. ಇಲ್ಲಿಯವರೆಗೆ 639 ತಂಡಗಳು 2490 ಹಳ್ಳಿಗೆ ಭೇಟಿ ನೀಡಿ ಸುಮಾರು 3 ಲಕ್ಷ ರೈತರೊಂದಿಗೆ ಸಂವಹನ ನಡೆಸಿದೆ. ಈ ಕಾರ್ಯಕ್ರಮಕ್ಕೆ ನಾನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶ್ರೀ ಶಿವರಾಮ್ ಸಿಂಗ್ ಚೌಹಾನ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸರ್, ಈ ಕಾರ್ಯಕ್ರಮ ಮೇ ಆಪ್ಕೋ ಔರ್ ಆಪ್ಕಾ ಫ್ಯಾಮಿಲಿ ಮೇಡಮ್ ಕೋ ಭಿ ಹೃದಯ ಸೇ ಮೇ ಆಪ್ಕೋ ಸ್ವಾಗತ ಕರ್ತಾ ಹೂನ್. ಚಿಕ್ಕಬಳ್ಳಾಪುರ ಕ್ಷೇತ್ರದ ಗೌರವಾನ್ವಿತ ಸಂಸತ್ ಸದಸ್ಯ ಡಾ ಕೆ ಸುಧಾಕರ್ ಅವರು, ಯಲಹಂಕ ಕ್ಷೇತ್ರದ ಗೌರವಾನ್ವಿತ ಶಾಸಕ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು, ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ICAR ಪ್ರಧಾನ ಕಚೇರಿ ಉಪಮಹಾನಿರ್ದೇಶಕ ತೋಟಗಾರಿಕೆ ವಿಜ್ಞಾನ, ICAR IHR ಡೈರೆಕ್ಟರ್ ಡಾಕ್ಟರ್ ಕಾಂತಿ ಬೆಹರಾ, ಅಟಾರಿ ನಿರ್ದೇಶಕ ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯ, ICAR ಸಂಸ್ಥೆಗಳ ನಿರ್ದೇಶಕರು ಮತ್ತು ಮುಖ್ಯಸ್ಥರು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ICAR ವಿಜ್ಞಾನಿಗಳು ಮತ್ತು ಅಧಿಕಾರಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ಬಳಿಕ ಪ್ರಗತಿಶೀಲ ಕೃಷಿಕರಿಗೆ ಗೌರವಗಳೊಂದಿಗೆ ಸನ್ಮಾನಿಸಲಾಯಿತು. ಧನ್ಯವಾದಗಳು ಸರ್. ಈಗ ನಮ್ಮ ಮಹತ್ವಪೂರ್ಣ ಕಾರ್ಯಕ್ರಮದ ಗಂಟೆಗೆ ಬಂದಿದ್ದೇವೆ. ನಮ್ಮ ಪ್ರಗತಿಪರ ಕೃಷಿ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭ ಮೇ ಜೊ ಮಂಚಾ ಸಿಂಗ್ ಸಭಿ ಗಣಮಾನ್ಯ ಸೇ ದರವಾಜ ಕರೂಂಗೇ ಕಿ ಹಮಾರೇ ಪ್ರಗತಿಪರ ಕೃಷಕ್ ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಕೆ ದೇನೆ ಕೆ ಲಿಯೆ ಆಪ್ ಲೋಗ್ ಕಾ ಸಹಕಾರ ದೇ. ಸಬ್ಸೆ ಪೆಹಲೆ ಹಮಾರೇ ಕೃಷಕ್ ಹೈ ಶ್ರೀಮತಿ ರತ್ನಮ್ಮ ಅವರು. ಶ್ರೀಮತಿ ರತ್ನಮ್ಮ ಗುಂಡಲಮಟ್ಟ ಶ್ರೀನಿವಾಸಪುರ ತಾಲೂಕು, ಸಸ್ಯಧಾನ್ಯ ಮಿಲ್ಲೆಟ್ ಪ್ರಕ್ರಿಯೆಯಲ್ಲಿ ಮುಂಚೂಣಿ ಮಹಿಳಾ ಉದ್ಯಮಿ. ಸಸ್ಯಧಾನ್ಯಗಳಿಂದ ಸಿದ್ಧವಾಗಿಸಬಹುದಾದ ಮತ್ತು ತಿನ್ನಲು ಸಿದ್ಧವಾದ ಉತ್ಪನ್ನಗಳನ್ನು ಅವರು ಅಂದ್ರೆ ಲಡ್ಡು ರೊಟ್ಟಿ ಮಿಕ್ಸ್ ಎಲ್ಲಾನು ಉಪಯೋಗಿಸಿದ್ದಾರೆ. ಹಾಗೆ ಇವರು ಅನೇಕ ಅಂತಾರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಿದ್ದಾರೆ. ವಾಯ್ಸಸ್ ಆಫ್ ಇಂಡಿಯಾ ಬ್ರೆಜಿಲ್ ಅಧ್ಯಯನದ ಪ್ರವಾಸದಲ್ಲಿ ಭಾರತವನ್ನು ಪ್ರಶ್ನಿಸಿದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಂತ ಕೇಳ್ಕೊಳ್ತೇನೆ. ಶ್ರೀಮತಿ ರತ್ನಮ್ಮ ಅವರು, ಮುಂದೆ ಶ್ರೀ ಶ್ರೀನಿವಾಸನ್ ಅವರು, ಗೋಪಾಲ್ ಗೌಡ ಎಲಿಯೂಳ್ ದೇವನಹಳ್ಳಿ, ಇವರು 1.5 ಎಕರೆ ಅಷ್ಟು ಪ್ರದೇಶದಲ್ಲಿ ಟ್ಯೂಬ್ರೋಸ್ ಅರ್ಥ ಪ್ರಜ್ವಲನ ಬೆಳೀತಾ ಇದ್ದಾರೆ. 7 ಟನ್ನಷ್ಟು ಟ್ಯೂಬ್ರೋಸ್ ಅನ್ನ ಇಳುವರಿ ಪಡಿತಾ ಇದ್ದಾರೆ ಹಾಗೂ 5.5 ಲಕ್ಷದಷ್ಟು ನಿವ್ವಳ ಲಾಭವನ್ನು ಪಡಿತಾ ಇದ್ದಾರೆ. ತಾವೆಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು. ಶ್ರೀ ಗೋಪಾಲ್ ಗೌಡ ಟ್ಯೂಬ್ರೋಸ್ ಫಾರ್ಮರ್, ರಜನಿಗಂಧಾ ಕೆ ಫಾರ್ಮರ್ ಹೇ ಶ್ರೀ ಗೋಪಾಲ್ ಗೌಡ, 1.5 ಎಕರ್ ಮೇ ಟ್ಯೂಬ್ರೋಸ್ ಹರ್ಕಾ ಪ್ರಜ್ವಲ್ ಖೇತಿ ಕರ್ ರೇ ಹೇ. ಹಮಾರೆ ನೆಕ್ಸ್ಟ್ ಶ್ರೀಮತಿ ಪದ್ಮಿನಿ ಗೌಡ. ಶ್ರೀಮತಿ ಪದ್ಮಿನಿ ಗೌಡ ಅವರು ಕೆಂಜಿಗನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು, ಶ್ರೀ ಸಾಯಿ ಫಾರ್ಮ್ಸ್ ಇಂದ ಅವರು ಮಿಲ್ಕಿ ಮಶ್ರೂಮ್ ಮತ್ತೆ ಕೋಳಿ ಮೊಟ್ಟೆ ಸಾಕಾಣಿಕೆ, ಅಡಿಕೆ ತಟ್ಟೆ ಸಾಕಾಣಿಕೆ, ಲಘು ಉತ್ಪನ್ನದಲ್ಲಿ ಶೇಂಗಾ ತೆಂಗಿನ ಉತ್ಪಾದನೆ ಎಲ್ಲ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ ಸುಮಾರು 29 ಲಕ್ಷಗಳ ಲಾಭವನ್ನು ಅವರು ಗಳಿಸ್ತಾ ಇದ್ದಾರೆ. ಶ್ರೀ ಹೆಚ್ ಕೆ ರಘು ಹೇಮ್ದೊರೆ ಶಿರಾ ತಾಲೂಕು, 5 ಎಕರೆ ಪ್ರದೇಶದಲ್ಲಿ ರೌಂಡಾಪ್ ಮಿಲೆಟ್, ಫಾಕ್ಸ್ ಮಿಲೆಟ್ ನ ಬೆಳೀತಾ ಇದ್ದಾರೆ. ಮತ್ತೆ ಸುತ್ತಮುತ್ತಲ 1000 ಹೆಚ್ಚು ರೈತರ ಮೇಲೆ ಪ್ರಭಾವ ಮೀರಿ ಸಿರಿಧಾನ್ಯ ಬೆಳೆಯುವ ಬಗ್ಗೆ ಪ್ರಚೋದನೆಯನ್ನು ನೀಡಿದ್ದಾರೆ. ಮಾಚಗೊಂಡನ ಬಳಿ ತುಮಕೂರು ಜಿಲ್ಲೆ 2023 ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ತುಮಕೂರಿನಿಂದ ಮಧು ಪೆಟ್ಟಿಗೆಯನ್ನು ವಿತರಿಸಿದ್ದಾರೆ. ಮತ್ತೆ ಪ್ರತಿ ಪೆಟ್ಟಿಗೆಯಿಂದ 100 ಲೀಟರ್ ಜೇನಿನ ಉತ್ಪಾದನೆಯನ್ನು ತಗೊಳ್ತಾ ಇದ್ದಾರೆ, 10 ಲೀಟರ್ ಪ್ರತಿ ಪೆಟ್ಟಿಗೆಯಿಂದ. ಶ್ರೀಮತಿ ಮಂಗಳಮ್ಮರವರು, ಶ್ರೀಮನ್ ಮಹೇಶ್ ಚಂದ್ ಎಸ್ಎನ್ ಅವರು ಬರಬೇಕು. ದೊಡ್ಡಬೆಳ್ಳಮಂಗಲ, ದೊಡ್ಡಬಳ್ಳಾಪುರ ತಾಲೂಕು 2 ಎಕರೆಯಲ್ಲಿ ನಮ್ಮ ಆರ್ಯ ಕೃಷಿಯಲ್ಲಿ ಯುವಕರನ್ನು ಆಕರ್ಷಿಸುವ ಮತ್ತು ಉಳಿಸಿಕೊಳ್ಳುವ ಯೋಜನೆ ಅಡಿಯಲ್ಲಿ ಬೀ ಕೀಪಿಂಗ್ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬೀ ವ್ಯಾಕ್ಸ್ ಬೀ ಕಾಲೋನಿ ಉಪಕರಣ. ಶ್ರೀ ಶ್ರೀನಿವಾಸರವರು ಕುಂಭಕೋಣಂ ತಂಜಾವೂರು ಜಿಲ್ಲೆ ತಮಿಳುನಾಡು ಅವರು, ಇವರು ಅಕ್ಷಯ ಫಾರ್ಮ್ಸ್ ಮೂಲಕ 70 ಎಕರೆ ಭೂಮಿಯಲ್ಲಿ ಭತ್ತ, ಕಬ್ಬು, ಮಾವುಗಳನ್ನು ಬೆಳೀತಾ ಇದ್ದಾರೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಹಲವಾರು ಉತ್ಪಾದನೆಗಳನ್ನು ಅರ್ಥ ಮೈಕ್ರೋ ಕನ್ಸೋರ್ಷಿಯಂ ಆಗಿರಬಹುದು, ಮಾವು ಹಣ್ಣುಗಳ ಉತ್ಪಾದನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೂ ಉತ್ತಮ ಗುಣಮಟ್ಟದ ಮಾವುಗಳನ್ನು ಬೆಳೆದು 40,00,000 ಹೆಚ್ಚು ಅಧಿಕ ಲಾಭವನ್ನು ಗಳಿಸ್ತಾ ಇದ್ದಾರೆ. ಶ್ರೀ ಶ್ರೀನಿವಾಸ ಕಾರ್ಯಕ್ರಮ ಉದ್ಘಾಟಿಸಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮಾನ್ಯ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರುಗಳಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೆರೆದವರನ್ನ ಉದ್ದೇಶಿಸಿ ಮಾತನಾಡಿದರು. ಅಭಿ ಜೊ ಹಮ್ ಸಬ್ ಬಹುತ್ ದೇರ್ ಸೇ ವ್ಯಾಕುಲತಾ ಸೇ ನಿರೀಕ್ಷಾ ಕರ್ ರಹೆ ಥೆ ಹಮಾರೇ ಕೃಷಿ ಮಂತ್ರಿ ಜಿ ಕೋ ಸುನ್ನೆ ಕಾ ಸರ್ ಆಪ್ ಆಯಿಯೆ ಔರ್ ಹಮ್ ಸಬ್ ಕೋ ಉದ್ಬೋಧನ್. ಎಲ್ಲರಿಗೂ ನಮಸ್ಕಾರ. ಅಗಲಿ ವಾರ ಸುಧಾಕರ್ ಜಿ ಕನ್ನಡ ಸಿಟಿ ಹಮಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಕ್ಸ್ ಮಿನಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಜಿ, ಯಾಕೆ ಲೋಕಪ್ರಿಯ ಎಂಎಲ್ಎ ಶ್ರೀ ಎಸ್ ಆರ್ ವಿಶ್ವನಾಥ್ ಜಿ, ಡಾಕ್ಟರ್ ಎಸ್ ಕೆ ಸಿಂಗ್ ಜಿ, ಡಾಕ್ಟರ್ ರಾಘವೇಂದ್ರ ಜಿ, ಡಾಕ್ಟರ್ ಬಿ ವೆಂಕಟ ಸುಬ್ರಹ್ಮಣ್ಯಂ ಜಿ, ಡಾಕ್ಟರ್ ಟಿ ಕೆ ಬೆಹರಾ ಜಿ, ಯಾ ಉಪಸ್ಥಿತ ಸ್ಟೂಡೆಂಟ್ಸ್, ಸೈಂಟಿಸ್ಟ್ ಔರ್ ಕಿಸಾನ್ ಭಾಯಿಯೋ ಔರ್ ಬಹನೋ. ಸ್ಟೂಡೆಂಟ್ಸ್ ತೋ ಮೇರೆ ಲಿಯೆ ಭಾಂಜಿ ಔರ್ ಭಾಂಜಿಯಾ ಹೈ, ಕ್ಯೂಂಕಿ ಮೈ ಮಧ್ಯಪ್ರದೇಶ ಕಾ ಮಾಮಾ ಹೂಂ ತೋ ಯಹಾಂ ಭಿ ಮಾಮಾ ಹಿ ಹೂಂ. IHR ಕೆ ಸಂಸ್ಥಾನ ಮೇ ಆಕೆ ಮೇರಾ ಮನ್ ಗರ್ವ ಸೇ ಭರ್ ಗಯಾ, ಮೈ ಬಹುತ್ ಪ್ರೌಡ್ ಫೀಲ್ ಕರ್ ರಹಾ ಹೂಂ. ಹಮಾರೆ ಸೈಂಟಿಸ್ಟ್ ನೇ, ವೈಜ್ಞಾನಿಕೋ ನೇ ಜೊ ಯಹಾಂ ರಿಸರ್ಚ್ ಕಿ ಹೈ, ಇನ್ನೋವೇಶನ್ ಕಿಯಾ ಹೈ, ನವಾಚಾರ ಕಿಯಾ ಹೈ ಔರ್ ಇನ್ನೋವೇಶನ್ ಸೇ ಫಾರ್ಮರ್ ಕೋ ಜೋಡಾ ಭಿ ಹೈ, ಉಸ್ಕಾ ಪರಿಣಾಮ ಮೈ ಆಜ್ ದೇಖ ರಹಾ ಹೂಂ. ಬೆಂಗಳೂರು ಗ್ರಾಮೀಣ ಮೇ ಔರ್ ಆಸ್ ಪಾಸ್ ಕೆ ಜಿಲ್ಲೆ ಮೇ ಯಹಾಂ ಹಾರ್ಟಿಕಲ್ಚರ್ ನೇ ಬಹುತ್ ಪ್ರಗತಿ ಕಿ ಹೈ ಔರ್ ಕಿಸಾನೋ ನೇ ಫಾರ್ಮರ್ಸ್ ನೇ ಭಿ ಅಲಗ್ ಅಲಗ್ ಢಂಗ್ ಕೆ ಇನ್ನೋವೇಶನ್ ಕಿ ಹೈ. ಆಜ್ ಸವೇರೆ ಮೈ ಗಾಂವ್ ಮೇ ಗಯಾ ಥಾ, ಮೈನೆ ದೇಖಾ ಔರ್ ಕಮಲಮ್ ಕಿ ಖೇತಿ ಮೇ ಜೊ ಉನ್ಕಾ ಎಕ್ಸ್ಪೀರಿಯನ್ಸ್ ಹೈ ಆಫ್ಟರ್ 3 ಇಯರ್, ಕ್ಯೂಂಕಿ ಪಹಲೆ ಸಾಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಉತ್ನಾ ಪ್ರಾಫಿಟ್ ನೀ ಹೋತಾ, ಲೇಕಿನ್ ಆಫ್ಟರ್ 3 ಇಯರ್ 6-7 ಲಾಖ್ ಸಾತ್ ಛೇ ಸೇ ಸಾತ್ ಲಾಖ್ ರೂಪಾಯಿ ಆಸಾನಿ ಸೇ ಬಚಾಯಾ ಜಾ ಸಕ್ತಾ ಹೈ, ಯೇ ಮುಜೆ ಕಿಸಾನ್ ನೇ ಬತಾಯಾ. ಟಮಾಟರ್ ಕೆ ಫಾರ್ಮ್ ಮೇ ಹಮ್ ಗಯೆ, ಟೊಮಾಟೋ ಟಮಾಟರ್ ಕಿ ಖೇತಿ ಐಸಿ ಹೈ ಕಿ ಕೈ ಬಾರ್ ಜಬ್ ಭರ್ಪೂರ್ ಫಸಲ್ ಆತಿ ಹೈ ತೋ ಕೀಮತ್ ಗಿರ್ ಜಾತಿ ಹೈ, ಡಿಸ್ಟ್ರೆಸ್ ಸೇಲ್ ಹೋತಿ ಹೈ, ಲೇಕಿನ್ ಬಾವಜೂದ್ ಇಸ್ಕೆ ಮುಜೆ ಬತಾಯಾ ಕಿ 3-4 ಲಾಖ್ ರೂಪಾಯಿ ಪರ್ ಏಕರ್ ಆರಾಮ್ ಸೇ ಕಮಾಯಾ ಜಾ ಸಕ್ತಾ. ಕಿಸಾನ್ ಭಾಯಿಯೋ ಔರ್ ಬಹನೋ, ಏಕ್ ತರಫ್ ಲ್ಯಾಬ್ ಹೈ ಔರ್ ಐಸೆ ಸಂಸ್ಥಾನ ಹೈ ಜಹಾಂ ಸೈಂಟಿಸ್ಟ್ ರಿಸರ್ಚ್ ಕರ್ತೇ ಹೈ, ಶೋಧ ಕರ್ತೇ ಹೈ, ಲೇಕಿನ್ ಏಕ್ ದಿಕ್ಕತ್ ಹೈ, ಲ್ಯಾಬ್ ಮೇ ಜೊ ರಿಸರ್ಚ್ ಹೋತೆ ಹೈ ವೋ ಲ್ಯಾಂಡ್ ತಕ್ ಫಾರ್ಮರ್ ಕೆ ಪಾಸ್ ಢಂಗ್ ಸೇ ಪಹುಂಚತೇ ನಹೀ ಹೈ. 16,000 ಹಮಾರೆ ಸೈಂಟಿಸ್ಟ್ ಔರ್ ಕಿಸಾನ್ ತೋ ಕರೋಡೋ ಹೈ. ಯೇ ರಿಸರ್ಚ್ ಕಾ ರಿಯಲ್ ಟೈಮ್ ಮೇ ಲಾಭ, ಬೆಸ್ಟ್ ಪ್ರಾಕ್ಟಿಸ್ ಕ್ಯಾ ಹೋ ಸಕ್ತಿ ಹೈ, ಆಗ್ರೋ ಕ್ಲೈಮೇಟಿಕ್ ಕಂಡೀಷನ್ಸ್ ಮೇ ಕೌನ್ ಸೇ ಫ್ರೂಟ್ಸ್, ಕೌನ್ ಸೇ ಸಬ್ಜಿಯಾ ವೆಜಿಟೇಬಲ್ಸ್ ಪೈದಾ ಹೋ ಸಕ್ತಿ ಹೈ, ಕೌನ್ ಸಿ ಕ್ರಾಪ್ಸ್ ಹೋ ಸಕ್ತಿ ಹೈ, ಯೇ ಜಾನ್ಕಾರಿ ಪೂರೆ ಕಿಸಾನೋ ಕೋ ಚಾಹಿಯೇ. ಹಮಾರೆ PM ಪ್ರಧಾನ ಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ ಬಹುತ್ ವಿಜನರಿ ಲೀಡರ್, ಉನ್ಕಾ ಸಂಕಲ್ಪ ವಿಕಸಿತ ಭಾರತ್, ಭಾರತ್ ಪೀಚೆ ನೀ ರಹೇಗಾ, ಭಾರತ್ ಆಗೇ ಬಡ ರಹಾ ಹೈ, ಭಾರತ್ ಆಗೇ ಬಡೇಗಾ, ವಿಕಸಿತ ಭಾರತ್ 2047 ತಕ್. ತೋ ಕೃಷಿ ಮಂತ್ರಿ ಕೆ ನಾತೆ ಮುಜೆ ಲಗ್ತಾ ವಿಕಸಿತ ಭಾರತ್ ಕೆ ಲಿಯೆ ವಿಕಸಿತ ಕೃಷಿ ಔರ್ ಸಮೃದ್ಧ ಕಿಸಾನ್, ಬಿನಾ ಖೇತಿ ಕೆ ಭಾರತ್ ಆಗೇ ನೀ ಬಡ ಸಕತಾ. 50% ಪಾಪುಲೇಷನ್ ಆಜ್ ಭಿ ಡಿಪೆಂಡ್ ಹೈ ಅಗ್ರಿಕಲ್ಚರ್, 18% GDP ಕಾ ಆತಾ ಹೈ ಅಗ್ರಿಕಲ್ಚರ್ ಸೇ, ಔರ್ ಇಸ್ ಸಾಲ್ ಭಿ ಫೋರ್ಥ ಜೋ ಕ್ವಾರ್ಟರ್ ಹೈ ಉಸ್ಮೇ GDP ಕಿ ಜೋ ಗ್ರೋಥ್ ರೇಟ್ ಹೈ 7.5% ಉಸ್ಮೇ ಅಗ್ರಿಕಲ್ಚರ್ ಹೈ 5.4%, ಅಗರ್ 1-2% ಭಿ ಅಗ್ರಿಕಲ್ಚರ್ ಮೇ ಗ್ರೋಥ್ ಹೋತಿ ತೋ ಬಡಿ ಮಾನಿ ಜಾತಿ. ಕಿಸಾನ್ ಹಮಾರೇ ಚಮತ್ಕಾರ ಕರ್ ರಹೇ ಹೈ, ಮೈ ಉನ್ಕೋ ಪ್ರಣಾಮ್ ಕರ್ತಾ ಹೂಂ, ಲೇಕಿನ್ ಆಗೇ ಭಿ ಅನಂತ ಸಂಭಾವನಾಯೇ, ಅನಂತ ಸಂಭಾವನಾಯೇ. ಹಮಕೋ 4 ಕಾಮ್ ಕರ್ನಾ, ನಂಬರ್ 1 ಫುಡ್ ಸಿಕ್ಯೂರಿಟಿ, 145 ಕರೋಡ್ ಹಮಾರಿ ಪಾಪುಲೇಷನ್ ಕೋ ಭೋಜನ್ ಚಾಹಿಯೆ, ಔರ್ ಭೋಜನ್ ಭಿ ಸಾಧಾರಣ ನಹೀ ಚಾಹಿಯೆ, ನ್ಯೂಟ್ರಿಷನ್ ಫುಡ್ ಚಾಹಿಯೆ ಉಸ್ಕೋ. ಔರ್ ತೀಸರಿ ಚೀಜ್, ಕಿಸಾನ್ ಲಾಭ ಕೈಸೆ ಕ कमाएं, प्रॉफिट कैसे बढ़े, बिना प्रॉफिट के खेती हो नहीं सकती। और चौथी, जो हमारी सॉइल है उसकी हेल्थ को भी कैसे ठीक कर पाए। और इसलिए एक अभियान चला प्रधानमंत्री जी के नेतृत्व में, उनके मार्गदर्शन से विकसित कृषि संकल्प अभियान। हम लैब से लैंड को जोड़ रहे हैं, मतलब साइंटिस्ट को किसानों के बीच ले जा रहे हैं, ताकि जो एग्रो क्लाइमेटिक कंडीशन है हमारे गाँव की, उसको लेके वो जाएंगे। सॉइल में कौन कौन से न्यूट्रेंट है, ऑर्गेनिक कार्बन कितना है, नाइट्रोजन कितनी है, जिंक कितना है, पोटास कितना है। कई बार फार्मर को पता ही नहीं रहता उसके खेत में क्या है। सॉइल हेल्थ कार्ड बना लेकिन कोई निकाल के नहीं देखता। बिना ये पता किए कई बार हम फर्टिलाइजर और पेस्टिसाइड डालते रहते हैं। अब बताइए, शरीर में कैल्शियम की कमी नहीं और कैल्शियम की गोली खिलाओ तो फायदा होगा कि नुकसान होगा। जिस खाद की जरूरत नहीं है, रामलाल डाल रहा है तो श्यामलाल भी डाल रहा है, सुधाकर डाल रहे हैं तो विश्वनाथ भी डाल रहे हैं, देखा देखी करते हैं। तो आपके खेत में कौन सी माटी में कौन से तत्व की जरूरत है, अब वो फर्टिलाइजर डालो। पेस्टिसाइड के बारे में भी, एक स्प्रे, दो स्प्रे, तीन स्प्रे, चार स्प्रे, पांच स्प्रे। यूपी के मेरठ में जाओ तो गन्ना शुगर कैन, उसमें कोई एक बीमारी वो आ गया वायरस रेड रॉट, अब उसमें वो स्टेम के अंदर चला जाता है कीड़ा, और ये स्प्रे बाहर करते रहते हैं 15-15 स्प्रे। कई बार दवा कंपनियां कहती ये डालो और ये डालो और ये डालो, तो लागत बढ़ती है, कास्ट बढ़ती है, फायदा नहीं होता। एक फैसला मैंने किया है, कई किसानों ने शिकायत की पेस्टिसाइड खराब आता है, गुणवत्ता भीन क्वालिटी नहीं रहती उसमें, हम एक कड़ा कानून बनाएंगे जो नकली बीज, अमानक बीज और पेस्टिसाइड के खिलाफ अगर कोई अमानक बनाएगा, गुणवत्ता भी बनाएगा तो कड़ी कार्रवाई की जाएगी, हमने फैसला किया। लेकिन कई बार डालते रहते हैं किसान, तो ये वैज्ञानिक जाके साइंटिस्ट किसानों को बताएं कि खेती करने के लिए हमको क्या क्या करना चाहिए। और इसलिए हमने सारे साइंटिस्ट निकाले हैं, शायद पहली बार होगा इतिहास में जब 16,000 साइंटिस्ट गाँव में किसानों के बीच, फार्मर के बीच जाते हैं। और ये दोनों अगर मिल जाए, साइंटिस्ट, फार्मर, एग्रीकल्चर डिपार्टमेंट स्टेट का, भारत सरकार का, केबीके एग्रीकल्चर कॉलेज, स्टूडेंट, मैंने कहा कि सबको एक दिशा में चलना है, वन नेशन वन एग्रीकल्चर एंड वन टीम, वी आर ए टीम। हम मिलकर प्रयत्न करेंगे, मैं विश्वास के साथ कहता हूं कि दुनिया का फूड बास्केट कल इंडिया बनेगा, देख लेना, कोई रोक नहीं सकता। हम हमारा पेट तो भरेंगे, हमारी जरूरत पूरी करेंगे, लेकिन एक्सपोर्ट पार्टी, अब यहाँ से एक्सपोर्ट हो रहा है कर्नाटक से, मुझे गर्व है कर्नाटक के हॉर्टिकल्चर में विशेष, यहाँ तो खेत खेत में बाग देख रहा हूँ मैं। यहाँ के किसानों का अभिनंदन करता हूँ, प्रणाम करता हूँ, कुछ का यहाँ किया बाकी को यहीं से प्रणाम करता हूँ। अब खेती को नहीं दिशा दे रहे, आज मैं आया तो जाने का जी नहीं चाह रहा, दिल कहे रुक जा रहे, तू यहीं पे कहीं। लेकिन आज मेरे कार्यक्रम है वन नेशन वन इलेक्शन, बाकी कार्यक्रम इंतजार हो रहा है, इसलिए एक दिन फिर मैं आऊंगा, दिन भर रखेंगे, रात में भी रुकेंगे, ढंग से और समझेंगे। मैं देश को देखो, मैं किसान, अगर मैं मंत्री हूं एग्रीकल्चर फार्मर वेलफेयर, तो मैं इसलिए नहीं हूं कि गाड़ी मिल गई, माला पहना रहे हैं लोग, स्वागत कर रहे हैं और हम गदगदायमान हो रहे हैं, साला में तो साहब बन गया, इसके लिए नहीं हूं। कृषि भारतीय अर्थव्यवस्था की रीढ़ है और किसान उसकी आत्मा, और किसानों की सेवा मेरे लिए भगवान की पूजा है, ये मान के मैं दिनों रात काम करने की कोशिश करता हूँ। तो मुझे हम हर पल लगता है एक क्षण भी तू कैसे बेकार गुजार सकता है। 14 करोड़ फार्मर फैमिली अगर पूरी देखे तो कितना है, उनकी सेवा करनी, उनकी जिंदगी बदलनी। इसलिए वैज्ञानिक मित्रों, मैं चैन से बैठ नहीं सकता, आप देख रहे हैं उड़ीसा के बाद जम्मू कश्मीर, जम्मू कश्मीर के बाद हरियाणा के बाद उत्तर प्रदेश के बाद महाराष्ट्र, उसके बाद पंजाब, उसके बाद उत्तराखंड, उसके बाद कर्नाटक, कल तेलंगाना, उसके बाद राजस्थान, उसके बाद गुजरात, चल किसानों को कैसे योजनाओं का लाभ मिले और पूरी टीम मिलकर खेती को फायदे का धंधा कैसे दे। कई तरह की चीजें सोच रहे हैं, आज विस्तार से नहीं कहूंगा। हमारी एक समस्या है मिडिल मैन, टमाटर हमारा 2 रुपया किलो यहाँ पे का, दिल्ली में 30 रुपया किलो, अब 2-30 का अंतर क्यों होना चाहिए। हमारा दिल्ली में 30 बिका तो किसान को 20 तो मिले, ये बड़ी समस्या है और उसके रास्ते निकालने पड़ेंगे। डायरेक्ट कैसे किसान बेच सके, मिडिल मैन जो कमाता है उसको कैसे हम कम करें। अभी MIS के अंतर्गत एक योजना हमने बनाई टोमाटो ऑनियन और पोटैटो के लिए, कि अगर कर्नाटक के गांव में कोई किसान ऑनियन पैदा करता है या टोमाटो पैदा करता है और उसके रेट यहाँ कम है और दिल्ली मुंबई में ज्यादा रेट मिलेंगे, तो यहाँ से किसान वहां ले नहीं जा सकता, ट्रांसपोर्ट का खर्चा काफी लगता है। तो हमने तय किया है कि राज्य सरकार की किसी संस्था है, भारत सरकार की संस्था के माध्यम से अगर वो दिल्ली और मुंबई ले जाके बेचेगा तो ट्रांसपोर्ट का पूरा खर्चा सेंट्रल गवर्नमेंट केंद्र सरकार उठाएगी। हम भंडारण का भी स्टोरेज का भी अगर कोई खर्चा लगेगा हम करेंगे ताकि किसान को ठीक दाम मिले। इसी साल योजना बनाई है, बड़ी समस्या है किसान को दाम कैसे ठीक मिले। मोदी जी के नेतृत्व में, प्रधानमंत्री जी के नेतृत्व में लगातार उस दिशा में कई तरह के प्रयोग कर रहे हैं। अभी हम मिर्च में वैज्ञानिकों से भी कहता हूँ हमको रिसर्च क्या करना चाहिए जो किसान की जरूरत है। हमें कितनी अच्छी मिर्च होती है, आंध्र में कर्नाटक में एक रोग लग गया पिछले जिसमें रातों रात मिर्च बर्बाद हो गई। मैंने MIS के अंतर्गत उसको भी खरीदने की कर्नाटक सरकार को भी मैंने परमिशन दी कि किसान का नुकसान हुआ है तो उसको एक सीमा से रेट कम नहीं मिले। लेकिन ऐसे अगर रोग आते हैं तो रिसर्च इस पे करो इनको कैसे रोका जाए। मैंने देखा सुपारी की यहाँ बहुत अच्छी खेती हो रही है, सुपारी समझ गए ना, आर यू अंडरस्टैंड अरका अड़के। अब ये बड़े काम की चीज है, इस पे काली मिर्च ब्लैक पेपर भी चढ़ जाता है तो आम के आम गुठलियों के दाम एक तीर से दो निशान। अब ये है बहुत उपयोगी लेकिन इसमें एक बीमारी लग गई। मैं सिमोगा गया था, आपको ध्यान होगा, वहां किसानों के साथ बैठ के हमने एक पैकेज दिया इस बीमारी से लड़ने के लिए। कृषि मंत्री का काम क्या है, वैज्ञानिकों का, ICR का, IHR का काम यह है कि समस्या आए तो उसका समाधान निकालना है। मैं आज लंबी बात नहीं करूंगा, फिर कभी आपसे बात आके फिर करूंगा। लेकिन ये जो प्रयोग हो रहा है विकसित कृषि संकल्प, और मैं किसानों को आह्वान करना चाहता हूं, देखो कुछ किसानों ने यही इनोवेशन किया है अभी जिनको हमने सम्मानित किया है। किसान भाइयों ट्रेडिशनल खेती केवल नहीं करनी, डाइवर्सिफिकेशन की तरफ जाना है, फलों की खेती, फूलों की खेती, सब्जियों की खेती, औषधीय खेती, मेडिसिनल प्लांट, लेकिन उससे आगे बढ़ के प्रोसेसिंग की तरफ जाना पड़ेगा। अब मुझे किसानों ने कहा कई जगह सेल्फ लाइफ टमाटर की कैसे बढ़े, क्योंकि गया वो कहीं APMC मंडी गया तो पता चला इससे ज्यादा नहीं लेंगे तो क्या करें, खराब हो जाएंगे तो बेच के आता है। हम सेल्फ लाइफ कैसे बढ़ाएं, हम प्रोसेसिंग की यहाँ की लैब मैंने देखी बहुत अच्छा काम हो रहा है, लेकिन हम प्रोसेसिंग कैसे, विशेषकर हॉर्टिकल्चर का जो प्रोडक्शन है उसकी प्रोसेसिंग की जरूरत है, उसमें और इनोवेशन की जरूरत है। एक्सपोर्ट क्वालिटी का हम कैसे उत्पादन करें, इस पर भारत सरकार मोदी जी के नेतृत्व में कोई कसर नहीं छोड़ेगी। राज्य सरकार से भी हम सहयोग चाहते हैं क्योंकि किसानों की सेवा के लिए कोई पार्टी का बंधन नहीं है, मिलके काम करें, स्टेट गवर्नमेंट भी साथ में, किसान मिले, IHR हो, ICR हो, एग्रीकल्चर डिपार्टमेंट का अमला हो, मिलके काम करें। हमारा संकल्प है किसान की खेती को प्रॉफिट का धंधा बनाना, उसका प्रॉफिट बढ़ाना, और उसमें हम कोई कसर नहीं छोड़ेंगे। देश के अन्न के भंडार भी भरेंगे और दुनिया का फूड बास्केट भी भारत को बनाएंगे आपके सहयोग से। बाद में भी आपसे मुलाकात और चर्चा होगी, मैं अगली बार कोशिश करूंगा कि कन्नड़ के भी कुछ और शब्द आपके बीच में बोलूं ताकि डायरेक्ट डायलिंग हो सके, दिल से दिल की बात हो सके, क्योंकि मैं तो दिल से आपको प्यार करता हूं, आपका सेवक हूं। बहुत बहुत धन्यवाद, प्रणाम, नमस्कार। सर आपके कृषक के प्रति धन्यवाद। नमस्कार, माननीय केंद्रीय कृषि मजदूर रैत कल्याण मंत्री महावन को मैं हृदय से धन्यवाद देना चाहता हूं कि आपने अपने बिजी शेड्यूल से इधर आई है और हमारा मार्गदर्शन एवं अनुशासन किया है, इसलिए मेरा हृदय से ICR और किसान तरफ धन्यवाद देता हूँ जी, हम आपके अत्यंत आभारी हूँ। आई ऑल्सो एक्सप्रेस माई सिंसियर थैंक्स टू आवर ऑनरेबल MP डॉक्टर श्री सुधाकर जी फॉर हिज ग्रेशियस प्रेजेंस एंड ऑल्सो द ग्रेशियस प्रेजेंस ऑफ MLA डॉक्टर विश्वनाथ जी इज एक्नॉलेज्ड एंड वी आर ग्रेटफुल टू यू सर। आई ऑल्सो एक्सप्रेस माई सिंसियर थैंक्स टू आवर DDG एनिमल साइंस हॉर्टिकल्चर एंड ऑल अवर डायरेक्टर्स ऑफ अटारी IHR एंड हिज टीम एंड माई कलीग डायरेक्टर्स फ्रॉम बैंगलोर AVK हेड्स एंड किसान भाई प्रेस एंड मीडिया सबको धन्यवाद। जय किसान, जय भारत, जय कर्नाटक। ಈಗ ಕೇಳಿ ದಿನಾಂಕ 8/6/2025 ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ IIHR ಹೆಸರ್ಘಟ್ಟ ಬೆಂಗಳೂರು ಇಲ್ಲಿ ಹಮ್ಮಿಕೊಂಡ ಕೇಂದ್ರ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗವಹಿಸಿದ ಸುದ್ದಿಗೋಷ್ಠಿಯ ವರದಿ। मित्रों, विकसित कृषि संकल्प अभियान पूरे देश में इस समय चल रहा है और ICR के अंतर्गत IHR और बाकी सारे हमारे संस्थानों के साइंटिस्ट एग्रीकल्चर डिपार्टमेंट के साथ, एग्रीकल्चर यूनिवर्सिटी के साथ, KVK के साथ किसान के पास जा रहे हैं, फार्मर्स के पास जा रहे हैं। प्रधानमंत्री जी के नेतृत्व में हमारी कोशिश है कि लैब में जो रिसर्च होते हैं वो रियल टाइम में लैंड में फार्मर के पास पहुंचे, किसान के पास पहुंचे। आज लैब टू लैंड को जोड़ने की जरूरत है, नहीं तो वैज्ञानिक प्रयोग करते हैं लैब में और किसान खेती करता है खेत में, दोनों मिल ही नहीं पाते। इसलिए हमने सोचा है वन नेशन वन एग्रीकल्चर वन टीम, एक टीम किसान वैज्ञानिक कर्मचारी अधिकारी एग्रीकल्चर कॉलेजेज, ये एक टीम बनके खेती को और आगे बढ़ाने का सोच, रियल टाइम में रिसर्च का लाभ फार्मर्स को मिले। तो हमारे जो वैज्ञानिक जा रहे हैं अलग अलग एग्रो क्लाइमेटिक जो कंडीशंस है उसमें कौन से सीड्स बेहतर रहेंगे, फर्टिलाइजर कितना डालना है, कौन कौन से तत्व न्यूट्रेंट सॉइल में है, किनकी कमी है, उसको देख के खेती तय करेंगे। वायरस अटैक अगर हो जाए तो उपाय कौन से करेंगे, सारे किसानों को बताएंगे। और सेकेंडली किसान जो इनोवेशन कर रहा है उसको भी देखेंगे, क्योंकि किसान भी वैज्ञानिक से कम नहीं है, वर्षों से जो खेती कर रहे हैं। सर वन मिनट उनके किसान जो इनोवेशन कर रहा है वो भी साइंटिस्ट समझे, इसका ये प्यास है, और रिसर्च उसमें हो जिसमें किसान को जरूरत है। और ये बात सही है कि नहीं जाते, इसलिए तो मैं भेज रहा हूँ, इसलिए विकसित कृषि संकल्प अभियान बनाया है कि जाते हैं तो बहुत अच्छा है और नहीं जाते तो जाएं। तो आज पूरे देश में अभियान चल रहा है, कर्नाटक का हॉर्टिकल्चर बहुत उन्नत है। और IHR को मैं एक बात के लिए बधाई देना चाहता हूँ कि यहाँ फ्रूट्स के लिए, वेजिटेबल्स के लिए और फ्लावर्स के लिए जो प्रयोग हुए हैं वो उन प्रयोगों का लाभ किसान का उत्पादन बढ़ाने में हो रहा है। क्योंकि मैं फार्मर्स के फील्ड पे भी जाके आऊँ, खेत पे भी जाके आया हूँ, लेकिन इनको और बढ़ाने की जरूरत है, इनके लोग व्यापीकरण करने की जरूरत है, इसलिए हमने ये अभियान चलाया है। इस अभियान में मैंने कर्नाटक सरकार से भी अपील की कि भाई देखो ये तो किसानों का काम, इसलिए पूरी ताकत से कर्नाटक सरकार का अमला भी इसमें जुटे जुड़े और किसानों की खेती को हम फायदे का धंधा कैसे बना पाए, कई तरह की नई नई चीजें, क्योंकि मैं भी रोज एक स्टेट में जा रहा हूँ मिल रही है। आफ्टर इस पूरे अभियान हम अनुभवों के आधार पर जो जानकारियां मिल रही है उसके आधार पर कृषि का फिर से राज्य सरकारों के साथ मिलकर रोड मैप बनाएंगे। और हमारी कोशिश है कि भारत की कृषि हमारी फूड सिक्योरिटी को सुनिश्चित करे, किसानों का लाभ बढ़ाए, प्रॉफिट की खेती करें, न्यूट्रिशन फूड दे पाए और सॉइल को भी हम बचा पाए ताकि आने वाली पीढ़ियों के लिए भी धरती उपयोगी हो। यही इस अभियान का उद्देश्य है और मेरा सौभाग्य है कि आज कर्नाटक की इस पवित्र भूमि पर मैं इस अभियान के लिए आया हूँ। किसानों के खेत भी देखे, बात भी की और IHR के काम को भी मैंने देखा। बहुत बहुत धन्यवाद। ಇದುವರೆಗೆ ದಿನಾಂಕ 8/6/2025 IIHR ಬೆಂಗಳೂರು ಹೆಸರ್ಘಟ್ಟದಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಕೇಂದ್ರ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸುದ್ದಿಗೋಷ್ಠಿಯ ವರದಿ ಕೇಳಿದಿರಿ. ವರದಿ ಕಾರ್ಯಕ್ರಮ ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್, ನಿರ್ಮಾಣ ಸಹಾಯ ಶಬಾನಾ ಬಾನು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು ಇಲ್ಲಿನ ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಾಂತಿ ಬೆಹರಾ ಮತ್ತು ವಿಸ್ತರಣಾ ಘಟಕದ ವಿಜ್ಞಾನಿಗಳಾದ ಡಾಕ್ಟರ್ ನಂದೀಶ್ ಅವರು ಹಮ್ಮಿಕೊಂಡ ಜಂಟಿ ಸುದ್ದಿಗೋಷ್ಠಿಯ ವರದಿ. ನಮಗೆಲ್ಲ ತಿಳಿದಿರುವಂತೆ ಈಗ ನಾವು May 29 ಜೂನ್ 12 15 ದಿನಗಳ ಕಾಲ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾವು ಲ್ಯಾಬೊರೇಟರಿಯಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್, ನಾವು ಇಲ್ಲಿ ಏನೊಂದು ತಳಿ ತಂತ್ರಜ್ಞಾನನ ಅಭಿವೃದ್ಧಿ ಮಾಡ್ತೀವಿ, ಅದನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸಬೇಕು. ಯು ಶುಡ್ ರೀಚ್ ದಿ ಫಾರ್ಮರ್ಸ್ ಲ್ಯಾಂಡ್, ಇದು ಮೇನ್ ಗೋಲ್. ಅದರಿಂದ ಮತ್ತೆ ನಮ್ಮ ಪ್ರಧಾನಿಗಳು ಏನು 2047 ಭಾರತವನ್ನ ವಿಕಸಿತ ಭಾರತ ಅಂದ್ರೆ ಡೆವಲಪ್ಡ್ ನೇಷನ್ ಮಾಡಬೇಕು ಅಂತಿದ್ದಾರೆ. ಆ ಒಂದು ಗೋಲ್ ನಲ್ಲಿ ಕೃಷಿಗೂ ಅವ್ರು ಹೇಳದಂಗೆ 30% ಕಾಂಟ್ರಿಬ್ಯೂಷನ್ ಇದೆ. ಸೊ ಕೃಷಿ ಅಭಿವೃದ್ಧಿ ಆದ್ರೆ ದೇಶ ತಾನಾಗೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಧ್ಯೇಯೋದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಾಂತಿ ಬೇರಾರ್ ಅವರು. ನಮ್ಮ ವಿಜ್ಞಾನಿಗಳ ಟೀಮು ಸುಮಾರು 70 ಟೀಮ್ಗಳಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ KVKಗಳ ಜೊತೆ ಹೋಗಿ ನಮ್ಮ ತಳಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಅರಿವು ಮಾಡಿಕೊಡ್ತಾ ಇದ್ದಾರೆ ಮತ್ತು ಅವರಲ್ಲಿರೋ ಸಮಸ್ಯೆಗಳನ್ನ ರೆಕಾರ್ಡ್ ಮಾಡಿಕೊಂಡು ಬಂದು ಮತ್ತೆ ಇಲ್ಲಿ ನಾವು ಮುಂದೆ ಯಾವ ತರ ರಿಸರ್ಚ್ ಮಾಡಬಹುದು, ಸಂಶೋಧನೆ ಮಾಡಬಹುದು, ಅದರಿಂದ ರೈತರಿಗೆ ಉಪಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ನಿರ್ದೇಶಕರು ತಮಗೆ ತಿಳಿಸಿಕೊಡ್ತಾರೆ. ನಮಸ್ಕಾರ. ಆಜ್ ಜೊ ಬಾತ್ ಹುವಾ ಹೈ ಅಂಡ್ ಯು ಆರ್ ಸ್ಟಾಲ್ ಟೆಲಿಂಗ್ ಅಬೌಟ್ ದಿಸ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಇಂಡಿಯಾ. ಎಸ್ ಎ ಸೈಂಟಿಸ್ಟ್ ವಿ ಶುಡ್ ಪ್ರೌಡ್ ಆಫ್ ದಟ್ ಒನ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ದಿ ಡಿಫ್ರೆಂಟ್ ವಿಲೇಜಸ್, ಆಲ್ಸೋ ಟಾಕಿಂಗ್ ಟು ದಿ ಡಿಫ್ರೆಂಟ್ ವಿಲೇಜರ್ಸ್ ಅಂಡ್ ದಿ ಫಾರ್ಮರ್ಸ್ ಹೌ ಟು ಗ್ರೋ ದ ಡಿಫ್ರೆಂಟ್ ಕ್ರಾಪ್ಸ್ ಅಂಡ್ ದಟ್ ಕ್ರಾಪ್ಸ್ ಲೀಡ್ ಟು ದ ಇನ್ಕಮ್ ಆಫ್ ದಿ ಗುಡ್ ಇನ್ಕಮ್ ಆಫ್ ದಿ ಫಾರ್ಮರ್ಸ್ ವಿಚ್ ಇಸ್ ಅವರ್ ಆಲ್ಸೋ ಇಂಟೆನ್ಷನ್. ಆಸ್ ಯು ನೋ ದಟ್ ಹಾರ್ಟಿಕಲ್ಚರ್ ಇನ್ ಕರ್ನಾಟಕ ಇಸ್ ಅ ವೆರಿ ಇಂಪಾರ್ಟೆಂಟ್ ಹಿಯರ್ ಅಂಡ್ ವಿ ಹ್ಯಾವ್ ಆಲ್ಸೋ ಲಾಟ್ ಆಫ್ ಪ್ರೊಡಕ್ಷನ್ಸ್. ಇಫ್ ಯು ಸಿ ದಿ ಪ್ರೊಡಕ್ಟಿವಿಟಿ ಲೆವೆಲ್ ಆಫ್ ಹಾರ್ಟಿಕಲ್ಚರ್ ಇಸ್ ವೆರಿ ಗುಡ್ ಇನ್ ಕೇಸ್ ಆಫ್ ಯುವರ್ ಕರ್ನಾಟಕ ಬಟ್ ಓನ್ಲಿ ಸಮ್ ಆಫ್ ದ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಇಟ್ ಅಕೌಂಟ್ ಎಸ್ ಎ ಮಿನಿಸ್ಟರ್ಸ್ ಟುಡೇ ಆನರಬಲ್ ಮಿನಿಸ್ಟರ್ಸ್ ಮೆನ್ಷನ್ ದಟ್ ಯು ಹ್ಯಾವ್ ಟು ಆಲ್ಸೋ ಗೋ ಫಾರ್ ದ ಸಾಯಿಲ್ ಯು ಹ್ಯಾವ್ ಟು ಕ್ಲೈಮೇಷನ್ಸ್ ಆರ್ ಯು ಹ್ಯಾವ್ ಟು ಗೋ ದ ಹೆಲ್ತ್ ಆಫ್ ದಿ ಸಾಯಿಲ್ಸ್ ಟು ಬಿ ಫಸ್ಟ್ ಟು ಥಿಂಗ್ ಥಿಂಗ್ಸ್ ಆನ್ ದಟ್ ವೇ ಯು ಹ್ಯಾವ್ ಟು ಗೋ ಫಾರ್ ಆರ್ಗಾನಿಕ್ ಫಾರ್ಮಿಂಗ್ ಆರ್ ಸಮ್ ಎಕ್ಸ್ಟೆಂಡ್ ಯು ಹ್ಯಾವ್ ಟು ಗೋ ಫಾರ್ ಡಿಫ್ರೆಂಟ್ ವೇ ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಸೋ ದಟ್ ಹಾರ್ಟಿಕಲ್ಚರ್ ಕ್ಯಾನ್ ಬಿ ಎ ಮೆನ್ ಪರ್ಟಿಕ್ಯುಲರ್ ಫಾರ್ ದಿಸ್ ಫಾರ್ ದಿ ಪೂರ್ ಪೀಪಲ್ ಆರ್ ದಿ ಪೂರ್ ಫಾರ್ಮರ್ಸ್ ಆಫ್ ದಿಸ್ ಕಂಟ್ರಿ ಎಸ್ ವೆಲ್ ಎಸ್ ಇಫ್ ಯು ಸಿ ಕರ್ನಾಟಕ ಇಸ್ ಆಲ್ಸೋ ಗಿವಿಂಗ್ ದಸ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ಫ್ಲವರ್ಸ್ ಅಂಡ್ ಇಟ್ ಇಸ್ ಅ ವೆರಿ ಗುಡ್ ವೆದರ್ ಕಂಡೀಷನ್ಸ್ ಅಂಡ್ ಕ್ಲೈಮೇಟ್ ವಿಚ್ ಆಲ್ಸೋ ಲೀಡ್ ಟು ಬಿ ಎ ಫಾರ್ಮರ್ಸ್ ಇನ್ಕಮ್ ಮೋರ್ ಬಟ್ ಓನ್ಲಿ ಥಿಂಗ್ ಇಸ್ ದಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಅವರ್ ಹೆಲ್ತ್ ಸಾಲ್ ಹೆಲ್ತ್ ಕಂಡೀಷನ್ಸ್ ಆಲ್ಸೋ ದಿ ಎನ್ವೈರನ್ಮೆಂಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ವಿ ಹ್ಯಾವ್ ಟು ಯೂಸ್ ದ ಗ್ರೀನ್ ಟೆಕ್ನಾಲಜೀಸ್ ಲೈಕ್ ಬಯೋ ಪೆಸ್ಟಿಸೈಡ್ ಅಂಡ್ all other things which is to be less amount of chemicals we have to spray for this horticulture because generally horticulture we use the crops as a raw food not a cooked food so fruits or vegetables so that way we have to take it care of that soil, health of the people also and we have to spray less fertilizer as well as less chemical these things the third important thing is that again we have to go for cultivating the sustainability for the horticulture productions you have to also go for diversification of the crops which also ministers honorable ministers already mentioned that how to grow the different crops in a single field whether it is in a mango whether it is in dragon fruit whether it is a flowers or vegetables you have to put in a single plots also you can grow and more crops so that also give impetus to the nutritional security of these people of this country so that is both the things we are again have the food security as well as the nutritional security which is very very important for all of our people here in this country so that we have to take care and I think Karnataka is the best area where I am proud to be here that know that this fruits and horticulture crops is again giving a very good profit to the farmers of this land how far you have reached in that performance yes so in that case as you mentioned lab to land it is very important questions you put it because this institute is established in 1968 and we have about lot of varieties 368 varieties of fruits or vegetables we have put it there and flower crops also in the same time that we are giving to the different parts of the country as you have mentioned we have already gone all the states across the states whether it is the northeastern states or the southern states or the eastern states we covered almost all state our technology to the farmers whether it is in improvement programs whether it is in the soil implementation program everything we did it in the through this IHR and IHR technology also given to the license to the private companies so that they can also distribute to the farmers in the long run so that the farmers all the farmers can get our technology so that is the things what we are doing here so what's your opinion about the law that Mr. just told that you'll be enacting Yes, very good. We have to again, some policy should come up for the seed law so that the seeds can be, the quality seed is important. And if you see in the vegetables horticulture, about 80 to 80% you are not getting unregulated markets of seeds are there. So you have to go for regularizing the seeds. So the seed policy should also be here so that all the farmers should get the quality seeds. And it is through the public sector as well as the private sector, we can give that seeds to the farmer. So they will also come to the things. Second things, many of the ways we are having different chemicals and fertilizers, also they are mixers. So we have to again think of some of the policies should have a stringent policy should come up so that those are mixed and other things are there. So any contaminations are there, we have to again get rid of that. That's your tagline to the farmers, sir. Yes. So not able to attend here. My beloved farmers, as I mentioned, this is a wonderful, today we have a very good topic what we are discussing, that is Viksit Krishi Sankalp Abhiyan, by which we are going to the land of these farmers here and also to the different parts of this country and they can also get it benefit of this particular from this scientist itself. Thank How you. Many villages you are covering, sir, every day in this Krishi Sankalp Abhiyan? Almost, as I mentioned, about if you are going to different villages, it is about 93 villages we are going every day. Every day? Yeah. Coverage of farmers? 100 to 200 farmers minimum they are covering. Yes. Minimum. Extend up to 500 also. Yeah. 71 team, three villages every day they are visiting. Action plan for, you know, reducing the usage of agrochemical fertilizer and pesticide. Yeah, in that case, yeah, as you mentioned, we are working in the biopesticides, and that also we have to go for organic web cultivations. We are giving to the also to the farmers some awareness program so that they should also not take so much of fertilizer to this one. Also, they should not go for rampant use of the chemicals, and that awareness also we are creating. We also have a pesticide residue analysis laboratory also, through which we advise the producers. See, these are all the disadvantages of overuse of fertilizers. Your export may get rejected. So please follow the standard operating procedures like that. Good agricultural practices, we call them. That also our scientists have developed, good agriculture practices. It's been more, you know, awareness plan has to be there. Yeah. With the farmers. Yes. Because now, earlier we are asking them to use fertilizer. Yeah. Now we are reduce the use. Thank you. ಇದುವರೆಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಾಂತಿ ಬೆಹರಾ ಮತ್ತು ವಿಸ್ತರಣಾ ಘಟಕದ ವಿಜ್ಞಾನಿಯಾದ ಡಾಕ್ಟರ್ ನಂದೀಶ್ ಅವರು ಹಮ್ಮಿಕೊಂಡ ಜಂಟಿ ಸುದ್ದಿಗೋಷ್ಠಿಯ ವರದಿ ಕೇಳಿದಿರಿ. ವರದಿ ಕಾರ್ಯಕ್ರಮ ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ಶಬಾನಾ ಬಾನು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ